ಉಪಬೆಳೆಗಳನ್ನ ಜೊತೆನಲ್ಲಿ ಬೆಳೆದ್ರು ಕೂಡ ನನ್ನ ಕೃಷಿ ಏನು ಸಾಂಪ್ರದಾಯಿಕವಾಗಿ ನಡ್ಕ ಬಂದಿದ್ದು. ನಮ್ಮ ತಂದೆಯವರು ಸಾಂಪ್ರದಾಯಿಕವಾಗಿ ಕೃಷಿ ಬೇಸಾಯಗಳನ್ನು ಮಾಡ್ತಾ ಬಂದಿದ್ರು. ನನಗೆ ಇದರಲ್ಲಿ ಹೆಚ್ಚಿನ ಒಲವು ಇದ್ದಿದ್ದು ಈ ರಾಸಾಯನಿಕವನ್ನು ಬಳಸಬಾರದು, ಆಮೇಲೆ ಅದನ್ನು ರಾಸಾಯನಿಕ ಮುಕ್ತವಾಗಿ ಬೆಳೆಯಬೇಕು, ಜೊತೆಯಲ್ಲಿ ಹೆಚ್ಚಿನ ಇಳುವರಿ ತೆಗೆಯಬೇಕು, ಹೆಚ್ಚೆಚ್ಚು ಬೆಳೆಗಳನ್ನು ಬೆಳೆಯಬೇಕು ಅಂತ ಹೇಳಿಬಿಟ್ಟು ಸಾವಯವ ಕೃಷಿ ಬಗ್ಗೆ ನನಗೆ ಒಲವು ಜಾಸ್ತಿ ಇತ್ತು. ಸಾವಯವ ಕೃಷಿಯಲ್ಲಿ ಅದಕ್ಕೆ ಏನೇನು ಪೂರಕವಾಗಿ ಒದಗಿಸಬೇಕೋ ಅದನ್ನು ಸಂಪೂರ್ಣ ಒದಗಿಸೋಂಥ ಕೆಲಸಗಳನ್ನು ಮಾಡ್ತಾ ಬಂದೆ. ನಾನು ಪ್ರಾರಂಭದಲ್ಲಿ ಹಂತ ಹಂತವಾಗಿ ಒಂದೊಂದೇ ಹಂತವಾಗಿ ಕೆಲಸ ಮಾಡ್ತಾ ಬಂದೆ. ನೀರಿನ ಕೊರತೆ ಇತ್ತು, ನೀರಿಗಾಗಿ ಒಂದು ಸಣ್ಣದೊಂದು ಕೆರೆ ಮಾಡಿದೆ. ನಂತರದಲ್ಲಿ ಅದಕ್ಕೆ ಇನ್ನೂ ಕಡಿಮೆ ಆಯಿತು ಅಂತ ಮತ್ತೊಂದು ಭಾಗದಲ್ಲಿ ಒಂದು ಬಾವಿ ಮಾಡಿದೆ. ಅದು ಸ್ವಲ್ಪ ಕಡಿಮೆ ಅನಿಸಿದಾಗ ಒಂದು ಬೋರ್ ಹಾಕಿಸಿದೆ. ಎಲ್ಲ ಪ್ರಮಾಣದಲ್ಲಿ ಮೂರು ಕೂಡ ಒಂದೇ ಚಾನಲ್ನಲ್ಲಿ ನೀರು ಹೋಗಬೇಕು, ಆ ಥರ ಮಾಡಿ ಮೂರು ಭಾಗ ಮಾಡಿ ಮೂರು ಭಾಗಕ್ಕೆ ನೀರು ಹಂಚಿ ಎಲ್ಲ ಕಡೆಗೆ ನೀರನ್ನ ಪೂರ್ಣ ಮಾಡಬೇಕು. ಅದು ಮೈಕ್ರೋ ಸ್ಪ್ರಿಂಕ್ಲರ್ ಮಾಡಿದ್ರಿಂದ ನನಗೆ ಸ್ವಲ್ಪ ನೀರಿದ್ರು ಕೂಡ ಸಂಪೂರ್ಣ ಭೂಮಿಗೆ ನೀರು ಒದಗಿಸ್ತಾ ಇದೆ. ಜೊತೆಯಲ್ಲಿ ಈ ಮೈಕ್ರೋ ಸ್ಪ್ರಿಂಕ್ಲರ್ಗೆ ನಾನು ಏನ್ ಮಾಡಿದ್ದೀನಿ, ಬಯೋಡೈಜೆಸ್ಟರ್ ಅಂತ ಒಂದು ಟ್ಯಾಂಕ್ ಮಾಡಿದ್ದೀನಿ. ಬಯೋಡೈಜೆಸ್ಟರ್ನ ಒಂದು ಕೆಲಸ ಏನು ಅಂತಂದ್ರೆ, ಕೊಟ್ಟಿಗೆ ತೊಳೆದಿದ್ದ ನೀರಿಂದ ಹಿಡಿದು ಕೊಳೆಯ ಪದಾರ್ಥಗಳನ್ನೆಲ್ಲ ಒಂದು 60-40 ಪ್ರಮಾಣದಲ್ಲಿ ನಾನು ಬಯೋಡೈಜೆಸ್ಟರ್ಗೆ ಹಾಕ್ತೀನಿ. ಅಂದ್ರೆ 60 ಪ್ರಮಾಣ ನೀರಿದ್ದಾಗ 40 ಪ್ರಮಾಣ ಸಗಣಿ ಇತ್ಯಾದಿ ಕೊಳೆಯ ಪದಾರ್ಥಗಳಿರಬೇಕು. ಅದು ಒಂದು 15-20 ದಿವಸಕ್ಕೊಂದ್ಸರಿ ಅದನ್ನ ಒಂದು ವಾಲ್ವ್ ಮೂಲಕ ಅದನ್ನ ಫಿಲ್ಟರ್ ಆಗಿ ಡಿಕಾಕ್ಷನ್ ಹೊರಬರುತ್ತೆ. ಆ ಡಿಕಾಕ್ಷನ್ ಒಂದು ಟ್ಯಾಂಕ್ ನಲ್ಲಿ ಸ್ಟೋರ್ ಆಗುತ್ತೆ. ಗ್ರಾವಿಟೇಷನ್ ಪವರ್ ನಲ್ಲಿ ನಮ್ದು ತೋಟ ಕೆಳಭಾಗದಲ್ಲಿ ಇರೋದ್ರಿಂದ ವಾಲ್ ಓಪನ್ ಮಾಡಿದ್ರೆ ನೇರವಾಗಿ ತೋಟಕ್ಕೆ ಆ ಬಯೋಡೈಜೆಸ್ಟರ್ ಡಿಕಾಕ್ಷನ್ ಏನಿದೆ ಸ್ಪ್ರೇ ಆಗುತ್ತೆ. ಇದು 15-20 ದಿವಸಕ್ಕೊಂದು ದಿವಸ ಅದು ಬೇಸಾಯ ನೀರಿನ ಪೂರೈಕೆ ಜೊತೆನಲ್ಲಿ ಇದು ಕೂಡ ಆಗ್ತಾ ಇರುತ್ತೆ. ಹಾಗೆ ಇನ್ನೇನು ಅಂತಂದ್ರೆ, ಸ್ವಲ್ಪ ಒಂದಷ್ಟು ಗೋಬರ್ ಗ್ಯಾಸಿನಿಂದ ಬರೋಂತ ಸ್ಲರಿಯಿಂದ ಒಂದು ದರಗ ಕಂಪೋಸ್ಟ್ ಮಾಡ್ತೀನಿ. ಒಣಗೆಲೆ ದರಗಳನ್ನು ಹಾಕಿ ಕಂಪೋಸ್ಟ್ ಮಾಡ್ಕೊಳ್ತೀನಿ, ಅದನ್ನ ತೋಟದಲ್ಲಿ ಚೆಲ್ತೀನಿ. ನಾನು ಹಿಂದಿನಿಂದ ಇನ್ನು ಬುಡ ಬಿಡಿಸಿ ಮಣ್ಣು ಹಾಕಿ ಅಡಿಕೆ ಮರಕ್ಕೆ ಎಲ್ಲ ಮಾಡೋಂತ ವ್ಯವಸ್ಥೆಗಳನ್ನು ಯಾವ್ದನ್ನು ಇಟ್ಕೊಂಡಿಲ್ಲ. ಆದಷ್ಟು ಲೇಬರ್ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಬಯೋಡೈಜೆಸ್ಟರ್ ಒಂದು ಡಿಕಾಕ್ಷನ್ ಅನ್ನು ಸ್ಪ್ರೇ ಮಾಡೋದು, ಜೊತೆಯಲ್ಲಿ ಕಾಂಪೋಸ್ಟ್ ಅನ್ನು ತೋಟದಲ್ಲಿ ಚೆಲ್ಲೋದು, ಜೊತೆಯಲ್ಲಿ ಅಡಿಕೆ ಸೋಗಿ ಬಾಳೆ ಇದು ಏಲಕ್ಕಿ ರವದೆ ಇತ್ಯಾದಿಗಳನ್ನ ಅದನ್ನ ಮುಚ್ಚಿಗೆ ಮಾಡೋದು. ಅದು ಕೊಳತು ಬಿಟ್ಟು ಮಣ್ಣಿನ ಒಂದು ಫಲವತ್ತತೆ ಹೆಚ್ಚು ಮಾಡುತ್ತೆ. ಅಲ್ಲಿ ನಾವು ಹೊಸದಾಗಿ ಏನು ಎರೆಹುಳುಗಳನ್ನು ಬೆಳೆಸಬೇಕಾದ ಅಗತ್ಯ ಇಲ್ಲ, ಅದಾಗಿ ಅವೇ ಬೆಳ್ಕೊಳ್ತವೆ, ಅವು ನಮಗೆ ಗೊಬ್ಬರ ಪೂರೈಕೆ ಮಾಡ್ತವೆ. ನೀರಿನ ಪ್ರಮಾಣನೂ ಹೆಚ್ಚಿನ ಬೇಕಾಗೋದಿಲ್ಲ, ತಂಪು ಇರೋದ್ರಿಂದ ನಾವು ಅಲ್ಲಿ ಒಂದು ಸ್ವಲ್ಪನೂ ಜಾಗ ಅಲ್ಲಿ ವೇಸ್ಟ್ ಅನ್ನ ಮಾಡಿಲ್ಲ. ಸ್ವಲ್ಪ ಜಮೀನು ಇರೋದ್ರಿಂದ ಪ್ರತಿಯೊಂದು ಜಾಗ ಎಲ್ಲೆಲ್ಲಿ ಏನೇನು ಸಾಧ್ಯ ಎಲ್ಲ ಬೆಳೆಗಳನ್ನು ಬೆಳೆದಿದ್ದೀನಿ. ಒಂದು ಔಷಧಿಗಳ ಬೆಳೆಯಿಂದ ಹಿಡಿದು ಹಣ್ಣಿನ ಬೆಳೆಗಳು, ತರಕಾರಿ ಬೆಳೆಗಳು, ಜೊತೆಯಲ್ಲಿ ಸಾಂಬಾರ ಪದಾರ್ಥಗಳು, ಏಲಕ್ಕಿ, ಲವಂಗ, ಜಾಯಕಾಯಿ, ಸರ್ವ ಸಾಂಬಾರ ಇತ್ಯಾದಿ, ಜೊತೆಯಲ್ಲಿ ಆಹಾರಕ್ಕೆ ಬೇಕಾಗಂತ ಒಂದಷ್ಟು ತರಕಾರಿಗಳು, ಕೆಸುವು ಅನ್ನೋದು ಅದೊಂದು 5-6 ಜಾತಿ ವೆರೈಟಿಗಳಿದ್ದಾವೆ ಕೆಸುವಿನಲ್ಲಿ. ಜೊತೆಯಲ್ಲಿ ಹಾಗೆ ತರಕಾರಿ ಬೇಕಾಗಂಥದ್ದು ಒಂದಷ್ಟು ಸೀಮೆ ಸೌತೆ ಇತ್ಯಾದಿ, ಜೊತೆಯಲ್ಲಿ ಅನೇಕ ಸಣ್ಣ ಪುಟ್ಟ ತರಕಾರಿಗಳು. ಅದು ಏನು ಸಾಧ್ಯ ಹರಿವೆಯಿಂದ ಇರ್ಬೋದು, ಏನು ಯಾವ ಜಾಗದಲ್ಲಿ ಏನು ಬೆಳಿಲಿಕ್ಕೆ ಸಾಧ್ಯವೋ ಅದನ್ನು ಬೆಳೀತಾ ಇದ್ದೀನಿ. ಆಮೇಲೆ ಹಣ್ಣುಗಳು, ಹಣ್ಣುಗಳು ಅಷ್ಟೇ, ನನಗೆ ನಮ್ಮ ಭೂಮಿಯಲ್ಲಿ ಏನು ಸಾಧ್ಯವೋ ಅದನ್ನು, ಒಂದು ಸಪೋಟ ಇರ್ಬೋದು ಅಥವಾ ಒಂದು ಪೇರ್ಲೆ ಇರ್ಬೋದು, ಜೊತೆಯಲ್ಲಿ ಅನಾನಸ್ ಇರ್ಬೋದು, ಪಪ್ಪಾಯ ಇರ್ಬೋದು, ಈ ರೀತಿ ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲಿ ಒಂದು ಗೇರುವ ಬೆಳೆ. ಮತ್ತೆ ಸಾಂಬಾರ ಪದಾರ್ಥದಲ್ಲಿ ನಮಗೆ ಮನೆಗೆ ಬಳಕೆಗೆ ಬೇಕಾಗಂತ ದಾಲ್ಚಿನಿ ಚಕ್ಕೆ ಇರ್ಬೋದು, ಶುಂಠಿ ಇರ್ಬೋದು, ಅರಿಶಿನ ಇರ್ಬೋದು, ಇದನ್ನು ನಾವು ಬೆಳ್ಕೊಳ್ತೀನಿ. ಜೊತೆಯಲ್ಲಿ ಏನು ಅರಿಶಿನವನ್ನ ಕುಂಕುಮವಾಗಿ ಸ್ವಲ್ಪ ಮನೆಯನ್ನು ಬಳಕೆಗೆ ಬೇಕಾಗಿ ಕುಂಕುಮ ಅದನ್ನ ಮಾಡ್ಕೊಡ್ತೀವಿ. ಇಷ್ಟೇ ಅಲ್ಲದೆ ಒಂದಷ್ಟು ಕಬ್ಬು ಮನೆಯಲ್ಲಿ, ಆಮೇಲೆ ಒಂದು ದೇವ್ರ ಪೂಜೆಗೆ ಬೇಕಾಗಂತ ರುದ್ರಾಕ್ಷಿ ಕೂಡ, ನೇಪಾಳದಲ್ಲಿ ಬರೋ ಅಂತ ಬೆಳೆ ಆದ್ರೂ ಕೂಡ ನಾನು ರುದ್ರಾಕ್ಷಿನೂ ಬೇಕು ಅಂತ ಹೇಳಿ ಅದನ್ನು ಬೆಳೆದಿದ್ದೀನಿ, ಅದು ಬೆಳೆ ಬರ್ತಾ ಇದೆ. ಈಗ ಇಷ್ಟೆಲ್ಲ ಬೆಳೆ ಬೆಳಿಲಿಕ್ಕೆ ಮುಖ್ಯವಾದ ಕಾರಣ ನೀರಿನ ಸದ್ಬಳಕೆ. ಇರುವಂತಹ ನೀರನ್ನ ದುಂದು ವೆಚ್ಚ ಮಾಡಿದಾಗೆ ಯಾವ್ಯಾವ ಬೆಳೆಗಳಿಗೆ ಎಷ್ಟೆಷ್ಟು ಬೇಕು ಅಷ್ಟನ್ನು ಪೂರೈಕೆ ಮಾಡೋದ್ರಿಂದ ನೀವು ಇಷ್ಟೆಲ್ಲ ಬೆಳೆ ಬೆಳಿಲಿಕ್ಕೆ ಸಾಧ್ಯವಾಗಿದೆ. ಈಗ ಸ್ವಲ್ಪ ವಿವರವಾಗಿ ಹೇಳಿ, ಈಗ ಎಲ್ಲ ಬೆಳೆಗಳನ್ನ ಈಗ ಇಟ್ಟಿದ್ದೀರಲ್ಲ ನೀವು ಈ 3 ಎಕರೆ ಜಾಗದಲ್ಲಿ, ಅದನ್ನ ಹೇಗೆ ನೀವು ಹಂಚಾಕಿದ್ದೀರಾ, ಎಲ್ಲೆಲ್ಲಿ ಆ ಬೆಳೆಗಳನ್ನ ನೀವು ಬೆಳೀತಾ ಇದ್ದೀರಾ, ಅದನ್ನೆಲ್ಲ ಒಂಚೂರು ಹೇಳಿ. ನಮ್ದು ಪ್ರಧಾನವಾಗಿ ಅಡಕೆ ಬೆಳೆ. ಅಡಕೆ ಬೆಳೆ ಮಧ್ಯ ಮಧ್ಯದಲ್ಲಿ ಜಾಗ ಬರ್ತದೆ, ಅಲ್ಲಿ ಬಾಳೆಗಳನ್ನು ಹಾಕಿದೀವಿ, ಅಡಕೆ ಮರಕ್ಕೆ ವಿಳೆದೆಲೆಗಳನ್ನು ಹಾಕಿದೀವಿ, ಹಾಗೆ ಕಾಳುಮೆಣಸನ್ನು ಹಾಕಿದೀವಿ. ಆಮೇಲೆ ಮಧ್ಯದಲ್ಲಿ 3 ಭಾಗ ಮಾಡಿ ಒಂದು ಭಾಗದಲ್ಲಿ ಲವಂಗ ಬೆಳೆದಿದ್ದೇನೆ, ಒಂದು ಭಾಗದಲ್ಲಿ ಜಾಯಿಕಾಯಿಗಳನ್ನು ಬೆಳೆದಿದ್ದೀನಿ. ಮಧ್ಯ ಮಧ್ಯದಲ್ಲಿ ಒಂದೊಂದು ಗಿಡಗಳು ಬರ್ತವೆ ಪ್ರತಿ ಒಂದು ಹಂತದಲ್ಲಿ. ಆಮೇಲೆ ಮಧ್ಯದಲ್ಲಿ ಕಪ್ಪು ಬರ್ತದೆ, ಅಡಿಕೆ ನೀರು ಬಸಿ ಕಾಲುವೆ ಅಂತ ಹೇಳ್ತಾರಲ್ಲ, ಆ ರೀತಿ ನಾವು ಕಪ್ಪು ಅಂತ ಹೇಳ್ತೀವಿ. ಆ ಬಸಿ ಕಾಲುವೆಗಳು ಏನು ಬರ್ತವೆ ಅದ್ರ ಪಕ್ಕದಲ್ಲಿ ಒಂದಷ್ಟು ಲಿಂಬೆ ಆಗಲಿ, ಮೂಸಂಬೆ ಆಗಲಿ, ಕಿತ್ತಲೆ ಆಗಲಿ, ಸಪೋಟ್ ಆಗಲಿ, ಈ ತರದ

ತುಂಬಿಲ್ಲ, ಮಳೆ ಬರಲಿಲ್ಲ, ಕೆರೆ ತುಂಬಿಲ್ಲ. ಇದುವರೆಗೂ ಪರಿಸರ ಗೀತೆಗಳನ್ನು ಕೇಳಿದಿರಿ. ಕೃಷಿ ರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ. ಆತ್ಮೀರೇ ನಿಲಯದಿಂದ ಪ್ರಸಾರವಾಗುವ ಈ ಸಂಜೆ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ, 6:51 ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 7:00 ಏರ್ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕು ಚಿಕ್ಕ ಅಳುವಾರದ ಮಂಗಳೂರು ವಿಶ್ವವಿದ್ಯಾಲಯದ ಜ್ಞಾನ ಕಾವೇರಿ ಸ್ನಾತಕೋತ್ತರ ಕೇಂದ್ರದ ವಿದ್ಯಾರ್ಥಿಗಳು. ವಿಷಯ ಕೇಂದ್ರ ಸರ್ಕಾರದ ಕೃಷಿ ಕಲ್ಯಾಣ ಯೋಜನೆಗಳು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 9:05 ಚಿಣ್ಣರ ಸುದ್ದಿಲೋಕ ಪ್ರಚಲಿತ ವಿದ್ಯಮಾನಗಳನ್ನೊಳಗೊಂಡ